ಇವರನ್ನ ಸಂದರ್ಶಿಸುತ್ತಾರೆ ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಹೂವಿನ ಬೇಸಾಯ ಮಾಡಬೇಕು ಅನ್ನುವಂಥವ್ರು, ವಿಶೇಷವಾಗಿ ಗುಲಾಬಿ ಹೂಗಳ ಬೇಸಾಯ ಮಾಡಬೇಕು ಅನ್ನುವಂಥವ್ರು ಇವತ್ತಿನ ಕಾರ್ಯಕ್ರಮವನ್ನ ಕೇಳಬೇಕು. ಇವತ್ತಿನ ಕಾರ್ಯಕ್ರಮದೊಳಗ ನಾವು ಗುಲಾಬಿ ಬೇಸಾಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿಶೇಷವಾಗಿ ಗುಲಾಬಿ ಬೇಸಾಯ ಮಾಡುವಂತಹ ಒಂದು ಸಂದರ್ಭದೊಳಗ ಹೊಸ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳುವುದು ಈಗ ಸಾಮಾನ್ಯ ಆಗಿರುವಂತಹದ್ದು ತಮಗೂ ಕೂಡ ಗೊತ್ತಿರಬಹುದು. ಅಂದ್ರ ನಾವು ಸಂರಕ್ಷಿತ ವ್ಯವಸ್ಥೆ ಒಳಗ ಗುಲಾಬಿ ಬೇಸಾಯವನ್ನ ಮಾಡಿದ್ರೆ ಒಳ್ಳೆ ಗುಣಮಟ್ಟದ ಗುಲಾಬಿ ಹೂಗಳನ್ನ ಬೆಳೆಯಬಹುದು, ಮತ್ತ ಒಳ್ಳೆ ಬೆಲೆ ಕೂಡ ಅದಕ್ಕೆ ಸಿಗ್ತದ ಅನ್ನುವಂತಹ ಮಾತು ಜನಜನಿತವಾಗಿರುವಂತಹದ್ದು. ಅದಕ್ಕೆ ತಾವು ಕೂಡ ನೋಡಿರಬಹುದು, ಅನೇಕ ಪಾಲಿ ಹೌಸ್ಗಳಲ್ಲಿ ಗುಲಾಬಿ ಬೇಸಾಯವನ್ನ ಮಾಡ್ತಾ ಇದ್ದಾರೆ. ಅಂದ್ರ ಇಂಥ ಒಂದು ಕಂಟ್ರೋಲ್ಡ್ ಕಂಡೀಷನ್ ನಾವು ಕರಿತೀವಿ, ಅಂದ್ರ ಒಂದು ವ್ಯವಸ್ಥಿತವಾದಂತಹ ಒಂದು ಪರಿಸ್ಥಿತಿ ಸನ್ನಿವೇಶದೊಳಗ ಗುಲಾಬಿ ಬೇಸಾಯ ಮಾಡೋದ್ರಿಂದ ಅವುಗಳನ್ನ ನಾವು ಸುರಕ್ಷಿತವಾಗಿ ಕಾಪಾಡಿಕೊಳ್ಬಹುದು. ಅದ್ರ ಜೊತೆಗೆ ಏನು ವಾತಾವರಣದೊಳಗ ಏರುಪೇರುಗಳಾಗ್ತಾ ಇರ್ತಾವ ಅಂತ ಸಂದರ್ಭಗಳನ್ನ ಸಹಿತ ನಾವು ತಪ್ಪಿಸಿಕೊಳ್ಳಬಹುದು. ಅದ್ರ ಜೊತೆಗೆ ಕೀಟ ರೋಗಗಳ ಸಮಸ್ಯೆಗಳೇನು ಬರ್ತಾವ ಅವುಗಳನ್ನು ಕೂಡ ಬಹಳ ಸಮರ್ಥವಾಗಿ ನಿರ್ವಹಣೆ ಮಾಡಬಹುದು. ಇಲ್ಲಿ ಸ್ವಲ್ಪ ಖರ್ಚು ಹೆಚ್ಚಾಗ್ತಾ ಇರುವುದನ್ನು ಕೂಡ ನಾವು ನೋಡಬಹುದು. ಸ್ವಲ್ಪ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ, ಆದರೂ ಕೂಡ ಒಳ್ಳೆ ಗುಣಮಟ್ಟದ ಹೂಗಳು ನಮಗೆ ಸಿಗುವುದರಿಂದ ಅವುಗಳನ್ನ ನಾವು ಒಳ್ಳೆ ಮಾರುಕಟ್ಟೆಯೊಳಗ ಮಾರಾಟ ಮಾಡಿ ಹೆಚ್ಚಿನ ಲಾಭವನ್ನು ಕೂಡ ತಗೊಳ್ಬಹುದು. ಈ ವಿಚಾರವಾಗಿ ನಾವು ಇವತ್ತಿನ ಕಾರ್ಯಕ್ರಮದೊಳಗ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಗುಲಾಬಿ ಬೇಸಾಯವನ್ನ ಯಾವ ರೀತಿ ಪಾಲಿಹೌಸ್ಗಳಲ್ಲಿ ಬೆಳಿಬೇಕು, ಸಂರಕ್ಷಿತವಾಗಿ ಯಾವ ರೀತಿ ಬೆಳಿಬಹುದು ಅನ್ನೋದ್ರ ಬಗ್ಗೆ ಇವತ್ತ ನಮ್ಮ ಜೊತೆಗೆ ತಮಗ ವಿಚಾರಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದೊಳಗ ಹೂವಿನ ಬೇಸಾಯದೊಳಗ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅನುರಾಧ ರಾಜ್ಕುಮಾರ್ ವಡಗಾವಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಅನುರಾಧ ಅವರೇ. ನಮಸ್ಕಾರ ಸರ್. ಹೂವಿನ ಬೇಸಾಯ ಅಂತಂದ್ರೆ ನಾವು ಹೊರಗೆ ಬೆಳಿತೀವಿ, ಹಾಗೆ ನಾವು ಪಾಲಿ ಮನೆ ಅಂತ ಹೇಳ್ತೀವಿ, ಪಾಲಿ ಹೌಸ್ ನಲ್ಲೂ ಬೆಳಿಬಹುದು. ಪಾಲಿ ಹೌಸ್ ಅಲ್ಲಿನೇ ಯಾಕೆ ಬೆಳಿದ್ರೆ ಉತ್ತಮ ಅಂತ ಹೇಳ್ಬೇಕು ಅಂತಂತಂದ್ರೆ, ಈಗ ಹವಾಮಾನದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ, ಆ ಬದಲಾವಣೆಯಿಂದ ತುಂಬಾ ರೋಗಗಳು ಕೀಟಗಳು ಹಾಗೆ ನಮ್ಮ ಒಳ್ಳೆಯ ಗುಣಮಟ್ಟದ ಹೂಗಳನ್ನು ನಾವು ಪಡಿಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಾವು ಈ ಸಂರಕ್ಷಿತ ಬೇಸಾಯದಲ್ಲಿ ನಾವು ಗುಲಾಬಿ ಹೂಗಳನ್ನು ಬೆಳೆದ್ರೆ ಒಂದು ಉತ್ತಮ ಇಳುವರಿಯನ್ನು ಪಡೆಯುವುದರ ಜೊತೆಗೆ ಅಧಿಕ ಲಾಭವನ್ನು ಪಡೆಯಬಹುದು. ಅದೇ ರೀತಿ ಒಂದು ಅತ್ಯಂತ ಕಡಿಮೆ ಪ್ರದೇಶದಲ್ಲಿ ನಾವು ಬೆಳೆದು ಒಂದು ಉತ್ತಮ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನಾವು ಹೇಳ್ಬೋದು ಸರ್. ಈಗ ಪಾಲಿ ಹೌಸ್ ನೊಳಗ ಬೆಳಿಬೇಕು ಅಂತಂದಾಗ ಯಾವ ರೀತಿ ಅವರು ಪ್ಲಾನ್ ಮಾಡಬೇಕಾಗ್ತದೆ, ಅಂದ್ರೆ ಎಷ್ಟು ಕ್ಷೇತ್ರದ ಒಂದು ಶುರುವಾತಿನ ಒಂದು ಯೋಜನೆಯನ್ನು ಮಾಡಿಕೊಂಡು ಅವರು ಮುಂದುವರಿಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀರಿ ಸರ್? ಒಂದು 10 ಗುಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಸರ್. ಒಂದು 10 ಗುಂಟ, 20 ಗುಂಟ ಅಥವಾ 1 ಎಕರೆ ಅಥವಾ ಲಾಸ್ಟ್ ವರ್ಗೂ ಒಂದು 2.5 ಎಕರೆ ಅಥವಾ 1 ಹೆಕ್ಟರ್ ಅಂತ ಹೇಳ್ಬೋದು. ಆ ಪ್ರದೇಶದಲ್ಲಿ ನಾವು ಗಿಡಗಳನ್ನ ನಾಟಬೇಕಾಗುತ್ತೆ. ಹಾಗಾಗಿ ಪಾಲಿ ಮನೆಯಲ್ಲಿ ಅಂತ ಬಂದಾಗ ನಮ್ ಗಿಡಗಳ ಸಂಖ್ಯೆ ಒಂದು ಜಾಸ್ತಿ ಆಗುತ್ತೆ, ಅದೊಂದು ಸ್ವಲ್ಪ ನಾವು ಗಮನದಲ್ಲಿಟ್ಟುಕೊಳ್ಬೇಕಾಗುತ್ತೆ. ಅದಾದ ತಕ್ಷಣ ನಾವು ಇಳುವರಿಯನ್ನ ನೋಡಿದ್ರೆ ಉತ್ತಮ ಗುಣಮಟ್ಟನೂ ಇದ್ದೇ ಇರುತ್ತೆ. ಅಂದ್ರೆ ಈಗ 10 ಗುಂಟೆ 20 ಗುಂಟೆ ಇಷ್ಟು ಕಡಿಮೆ ಪ್ರದೇಶದೊಳಗ ನಮ್ಮ ರೈತರು ಪಾಲಿ ಹೌಸ್ಗಳನ್ನ ಮಾಡಿ ಈ ಗುಲಾಬಿ ಬೇಸಾಯ ಮಾಡಬಹುದು ಅಂತಂತೀರಿ. ಹಂಗಾದ್ರೆ ಈ ಒಂದು 10 ಗುಂಟೆಗೆ ಎಷ್ಟು ಖರ್ಚು ಮಾಡಬೇಕಾಗ್ತದೆ, ಯಾವ ರೀತಿಯಾದಂತಹ ಪಾಲಿ ಹೌಸ್ ನಿರ್ಮಾಣ ಮಾಡಬೇಕಾಗ್ತದೆ, ಅದನ್ನ ತಂತ್ರಜ್ಞಾನ ಅವರಿಗೆ ಎಲ್ಲಿಂದ ಸಿಗ್ತದೆ, ಮತ್ತ ರೈತರು ಇದು ಪಾಲಿ ಹೌಸ್ ಮಾಡಬೇಕಾದ್ರೆ ಈ ಪ್ಲಾಸ್ಟಿಕ್ ತರಬೇಕು, ಆಮೇಲೆ ಕಬ್ಬಿಣದ ಆಂಗಲ್ ಗಳನ್ನ ತರಬೇಕು, ಈ ಎಲ್ಲ ವಿಚಾರಗಳೇನಾದ್ರು ಸಾಕಷ್ಟು ನಮ್ಮ ರೈತರಿಗೆ ಸ್ವಲ್ಪ ಕಷ್ಟ ಕೊಡುವಂತವು. ಈ ಒಂದು ತಂತ್ರಜ್ಞಾನವನ್ನ ತಮ್ಮ ಹೊಲದೊಳಗ ಅವರು ಇಳಿಸ್ಕೋಬೇಕು ಅಂತಂದಾಗ, ಅನುಷ್ಠಾನಕ್ಕೆ ತರಬೇಕು ಅಂತಂದಾಗ ಯಾವ ರೀತಿ ಅವರು ಮುಂದುವರಿಬಹುದು ಅಂತ. ಖಾಸಗಿ ಕಂಪನಿಗಳಿದಾವೆ ಸರ್, ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡ್ಬಿಟ್ಟು ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಇಟ್ಕೊಂಡ್ಬಿಟ್ರೆ ನಮ್ಗೆ ಅವರು ಒಂದು 10 ಗುಂಟ ಅಥವಾ ಪ್ರತಿ ಚದರ್ ಮೀಟರ್ಗೆ ಅಂತ ಹೇಳ್ತೀವಿ, ಪ್ರತಿ ಚದರ್ ಮೀಟರ್ಗೆ ಒಂದು 920 ರೂಪಾಯಿ ಖರ್ಚು ಬೀಳುತ್ತೆ ಸರ್. ಕಾಮನ್ ಆಗಿ ನೋಡ್ಬೇಕಾದ್ರೆ ಅದಾದ್ಮೇಲೆ GI ಪೈಪ್ಸ್ ಅಂತ ಹೇಳ್ತೀವಿ, GI ಸ್ತಂಭಗಳನ್ನು ಅಳವಡಿಸಿಕೊಂಡ್ಬಿಟ್ಟು ಆ ಪ್ಲಾಸ್ಟಿಕ್ ಶೀಟ್ ಏನಿರುತ್ತಲ್ಲ ಅದು LDPE ಇಂದ ಮಾಡಲಾಗಿರುತ್ತೆ. LDPE ಅಂತಂದ್ರೆ ಲೋ ಡೆನ್ಸಿಟಿ ಪಾಲಿಮರೇಸ್ ಅಂತ ಹೇಳ್ತೀವಿ. ಅದನ್ನೇ ಅಂದ್ರೆ ಸೂರ್ಯನ ಜಾಸ್ತಿ ವಿಕಿರಣಗಳನ್ನ ತಡೆದು ಹಿಡಿದುಕೊಳ್ಳುವಂತ ಒಂದು ಶಕ್ತಿಯನ್ನ ಹೊಂದಿರುತ್ತೆ ಸರ್ ಅದು. ಹಾಗಾಗಿ ನಮ್ಗೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆಯನ್ನು ರೆಡಿ ಮಾಡಿಕೊಡ್ಲಿಕ್ಕೆ ಅದು ತುಂಬಾ ಉಪಯೋಗವಾಗುತ್ತೆ ಸರ್. ಹಾಗಾಗಿ ನಾವು ಬೇರೆ ಬೇರೆ ಖಾಸಗಿ ಸಂಸ್ಥೆಗಳು ಅದನ್ನ ನಮ್ಗೆ ಪೂರೈಕೆ ಮಾಡ್ತಾ ಇದ್ದಾವೆ ಸರ್. ಅದನ್ನ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಈ ತರ ಪಾಲಿ ಮನೆಗಳನ್ನ ನಾವು ರಚಿಸಿಕೊಂಡ್ರೆ ಒಳ್ಳೇದು. ಈಗ ಅನುರಾಧ ಅವರ ನೋಡ್ರಿ, ನಮ್ಮ ರೈತರು ಸಾಮಾನ್ಯವಾಗಿ ಏನು ಹೊರಾಂಗಣದೊಳಗೆ ಬೆಳೀತಾ ಇದ್ದಾರೆ, ತೋಟದೊಳಗೆ ಏನ್ ಬೆಳೀತಾ ಇದ್ದಾರೆ, ಮತ್ತೆ ಈ ಪಾಲಿಹೌಸ್ ಮಾಡಿ ಬೆಳೆಯುವುದು ಏನು ಅವರಿಗೆ ವ್ಯತ್ಯಾಸ ಅನಿಸ್ತದೆ? ಇದ್ರೊಳಗೆ ಯಾವ ರೀತಿ ತಂತ್ರಜ್ಞಾನ ಬದಲಾವಣೆ ಆಗ್ತದ? ತೋಟದೊಳಗೆ ಬೆಳೆಯೋದಕ್ಕೂ ಮತ್ತೆ ಈ ಪಾಲಿಹೌಸ್ ನೊಳಗೂ ಬೆಳೆಯೋದಕ್ಕೂ ಏನ್ ವ್ಯತ್ಯಾಸಗಳಾದವ ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಈಗ ಹೊರಾಂಗಣದಲ್ಲೂ ಬೆಳಿಬಹುದು, ಪಾಲಿ ಮನೆಯಲ್ಲೂ ಬೆಳಿಬಹುದು. ಆದ್ರೆ ಪಾಲಿ ಮನೆಯಲ್ಲಿ ಬೆಳೆಯುವಂತಹ ಹೂಗಳ ಒಂದು ಗುಣಮಟ್ಟ ಚೆನ್ನಾಗಿರುತ್ತೆ, ಅದು ಒಂದು ಮುಖ್ಯವಾದದ್ದು. ಹಾಗೆ ನಮ್ಗೆ ಗಿಡಗಳ ಸಂಖ್ಯೆನೂ ಜಾಸ್ತಿ ಇರೋದ್ರಿಂದ ನಮಗೆ ಇಳುವರಿನೂ ಜಾಸ್ತಿ ಆಗುತ್ತೆ. ಹಾಗೆ ನಾವು ಹೊರಾಂಗಣದಲ್ಲಿ ಬೆಳೆದಂತಹ ಗಿಡಗಳಿಗೆ ರೋಗಗಳ ಬಾಧೆ ಹಾಗೂ ಕೀಟಗಳ ಬಾಧೆ ಜಾಸ್ತಿಯಾಗಿ ಕಂಡುಬರುತ್ತೆ. ಆದ್ರೆ ನಾವು ಒಳಾಂಗಣದಲ್ಲಿ ಅಥವಾ ಸಂರಕ್ಷಿತ ಬೇಸಾಯದಲ್ಲಿ ಬೆಳೆದ್ರೆ ನಮ್ಗೆ ರೋಗಗಳ ಅಥವಾ ಕೀಟಗಳ ಬಾಧೆಯನ್ನ ನಾವು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಹಾಗೆಯೇ ನೀರಾವರಿ ವ್ಯವಸ್ಥೆಯನ್ನು ಸ್ವಲ್ಪ ನಮ್ಗೆ ಕಡಿಮೆ ಆಗಿ ಸಿಗುತ್ತೆ. ಅದಕ್ಕೋಸ್ಕರ ನಾವು ಪಾಲಿ ಮನೆ ಅಥವಾ ಪಾಲಿ ಹೌಸ್ ನಲ್ಲಿ ಗಿಡಗಳನ್ನ ಬೆಳಿಬಹುದು ಅಂತ ಹೇಳ್ತೀವಿ ಸರ್. ಈಗ ತಾವು ವಾತಾವರಣ ಕೂಡ ಹೇಳಿದ್ರಿ, ಅಂದ್ರೆ ಏನು ವಾತಾವರಣದ ಬದಲಾವಣೆ ಆಗ್ತಾ ಇದೆ, ಹವಾಗುಣದ ಬದಲಾವಣೆ ಆಗ್ತಾ ಇದೆ, ಇದನ್ನು ಕೂಡ ನಾವು ಪಾಲಿ ಹೌಸ್ ಗಳಲ್ಲಿ ಬೆಳೆಯೋದ್ರಿಂದ ಅದನ್ನು ನಾವು ನಿರ್ವಹಣೆ ಮಾಡಬಹುದು ಅಂತ ಹೇಳಿ, ಯಾವ ರೀತಿ ಅದು ನಿರ್ವಹಣೆ ಆಗ್ತದೆ? ಈಗ ಪಾಲಿ ಹೌಸ್ ನಾವು ಉಪಯೋಗ ಮಾಡುವಂತಹ ಒಂದು ಸಂದರ್ಭದೊಳಗ ಎಷ್ಟು ಬೆಳಕು ಬೇಕು, ಎಷ್ಟು ಉಷ್ಣತೆ ಇರಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಬಂದಾಗ ಯಾವ ರೀತಿ ನಿಯಂತ್ರಣ ಮಾಡಬಹುದು ಅಂತೀರಿ? ಈಗ ಅದಕ್ಕೆ ನಿಯಂತ್ರಣ ಮಾಡ್ಲಿಕ್ಕಂತಾನೆ ಈಗ ಟೆಂಪರೇಚರ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಮಗ್ರಿಗಳು ಬರ್ತಾ ಇದಾವೆ. ಹಾಗೆ ಈಗ ಆರ್ದ್ರತೆ ಅಂತ ಹೇಳ್ತೀವಿ, ರಿಲೇಟಿವ್ ಹ್ಯುಮಿಡಿಟಿ, ಅದನ್ನು ನಾವು ಹೆಚ್ಚು ಅಥವಾ ಕಡಿಮೆಯನ್ನು ಮಾಡ್ಲಿಕ್ಕೆ ಫಾಗರ್ಸ್ ಅಂತ ಯೂಸ್ ಮಾಡ್ತೀವಿ. ಅಂತಂದ್ರೆ ಅದು ಹನಿ ಹನಿಯಾಗಿ ನೀರ್ ಬರ್ತಾ ಇರುವಂತಂದ್ರೆ ಅಲ್ಲಿ ನಾವು ಜಾಸ್ತಿ ಹ್ಯುಮಿಡಿಟಿಯನ್ನ ಕ್ರಿಯೇಟ್ ಮಾಡಬಹುದು. ಅಂತಗಳನ್ನ ನಾವು ಯೂಸ್ ಮಾಡ್ಕೊಂಡಿದ್ರೆ ಅಥವಾ ಅಳವಡಿಸಿಕೊಂಡಿದ್ರೆ ಒಂದು ಮಟ್ಟಿಗೆ ನಾವು ಅದನ್ನ ಜಾಸ್ತಿನೂ ಮಾಡಬಹುದು, ಕಡಿಮೆನೂ ಮಾಡಬಹುದು. ಸಲಕರಣೆಗಳನ್ನು ಯೂಸ್ ಮಾಡ್ಕೊಂಡು ಮಾಡಬಹುದು. ಆದ್ರೆ ನಮ್ಮ ದೇಶ ಸರಿಸುಮಾರಾಗಿ ಒಳ್ಳೆ ವಾತಾವರಣ ಇರೋದ್ರಿಂದ ಅಷ್ಟು ಕಡಿಮೆ ವೆಚ್ಚದ ಒಂದು ನೈಸರ್ಗಿಕವಾಗಿ ಗಾಳಿಯಾಡುವಂತಹ ಪಾಲಿ ಮನೆಗಳಲ್ಲಿ ನಾವು ಆರಾಮಾಗಿ ಹೂಗಳನ್ನು ಬೆಳಿಬಹುದು ಅಂತ ಹೇಳ್ತೀವಿ. ಆದ್ರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಬೇರೆ ಕಡೆ ಬಂದಾಗ ಉಷ್ಣತೆಯಲ್ಲಿ ಬಹಳ ಕಡಿಮೆ ಇರುತ್ತೆ ಸರ್. ಆ ಕಾರಣದಿಂದಾಗಿ ಏನಾಗುತ್ತೆ, ಅವರಿಗೆ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ. ಹಾಗಾಗಿ ಅವರು ನಮ್ಮ ದೇಶದ ಕಡೆಯಿಂದ ಆಮದು ಮಾಡ್ಕೊಳ್ಳಿಕ್ಕೆ ಇದ್ ಮಾಡ್ತಿರ್ತಾರೆ. ಹಾಗಾಗಿ ಇದಕ್ಕೆ ಜಾಸ್ತಿ ಬೇಡಿಕೆ ಇದೆ. ಉತ್ತಮ ಗುಣಮಟ್ಟ ಅಂತ ಅದೇ ಒಂದು ಮೇನ್ ಆಗಿ ಇರೋದ್ರಿಂದ ಪಾಲಿಮನೆಯನ್ನ ಯೂಸ್ ಮಾಡಿಕೊಂಡು ನಾವು ಹೂಗಳನ್ನ ಬೆಳೆಸ್ತೀವಿ. ಈಗ ಲೋಕಲ್ ಮಾರುಕಟ್ಟೆಗಂತೂ ನಾವು ಬೆಳೆದೇ ಬೆಳಿತೀವಿ, ಸಾಕಷ್ಟು ಜನ ರೈತರು ಇದು ಅವರಿಗೆ ಗೊತ್ತಿರುವಂತದ್ದು. ಈಗ ತಾವು ಹೇಳದಂಗ ಹೊರಗಿನ ಮಾರುಕಟ್ಟೆಗೆ ಈಗ ರಫ್ತು ಮಾಡುವಂತ ಒಂದು ಸಂದರ್ಭದೊಳಗ ಪಾಲಿ ಹೌಸ್ ಅಥವಾ ಪಾಲಿ ಮನೆಗಳಲ್ಲಿ ನಾವು ಬೆಳೆದ್ರ ಗುಣಮಟ್ಟ ಕೂಡ ಚಲೋ ಇರ್ತದೆ, ಆಮೇಲೆ ಅದನ್ನ ಅವ್ರಿಗೆ ಹೊರಗಡೆ ಕಳಿಸಬಹುದು ಅನ್ನುವಂಥದ್ದು. ಈಗ ಹೊರಗಡೆ ಕಳಿಸಬೇಕು ಅಂತಂದಾಗ ಒಳ್ಳೆ ತಳಿಗಳನ್ನ ನಾವು ಬೆಳಿಬೇಕಾಗ್ತದೆ. ಅಂತ ಗುಲಾಬಿ ತಳಿಗಳು ಯಾವ ಅದಾವ ಪಾಲಿ ಹೌಸ್ ಗಳಲ್ಲಿ ಬೆಳೆಯುವಂತಹದ್ದು? ಪಾಲಿ ಹೌಸ್ ಗಳಲ್ಲಿ ಬೆಳೆಯುವಂತ ತಳಿಗಳು ನಮ್ಮ ಸರ್ಕಾರದ ಒಂದು ಕಾಲೇಜ್ ಅಂತಂದ್ರೆ ಯೂನಿವರ್ಸಿಟಿಯಿಂದನೂ ಒಂದೊಂದು ತಳಿಗಳು ಬಿಡುಗಡೆ ಮಾಡಿದ್ದಿದ್ದಾವೆ. ಹಾಗೆಯೇ ಒಂದೊಂದು ಖಾಸಗಿ ಸಂಸ್ಥೆಗಳು ಬಿಡುಗಡೆ ಮಾಡಿರುವಂತಹ ತಳಿಗಳು ನೋಡ್ಬೇಕಂತಂದ್ರೆ ಫಸ್ಟ್ ರೆಡ್ ಅಂತಿತ್ತು, ಅದು ಕೆಂಪು ತಳಿ. ಅದಾದ್ಮೇಲೆ ಕ್ವೀನ್ ಎಲಿಜಬೆತ್ ಅಂತ ಗ್ರ್ಯಾಂಡ್ ಗಾಲಾ ಅಂತ ಒಂದು ತಳಿ ಇತ್ತು. ಇವಾಗ ಸ್ವಲ್ಪ ಜಾಸ್ತಿ ಟಾಪ್ ಸೀಕ್ರೆಟ್ ನಡೀತಾ ಇದೆ ಸರ್. ಅಂದ್ರೆ ಮುಂದೆ ಎಲ್ಲಾ ಮಾರುಕಟ್ಟೆಯಲ್ಲೂ ಒಂದು ಒಳ್ಳೆ ಬೇಡಿಕೆ ಇರುವಂತಹ ಒಂದು ಕೆಂಪು ಬಣ್ಣದ ತಳಿ ಅಂತಾನೆ ಹೇಳ್ಬೋದು ಸರ್, ಟಾಪ್ ಸೀಕ್ರೆಟ್ ಅಂತ. ಹಾಗೆ ಹಳದಿ ಬಣ್ಣದ ಒಂದು ಹೂಗಳು ಅವೆಲಾಂಚ್ ಅಂತ ಹೇಳ್ಬೋದು, ಅಥವಾ ಗೋಲ್ಡನ್ ಸ್ಟ್ರೈಕ್, ಇದೆಲ್ಲ ತಳಿಗಳು ಮಾರುಕಟ್ಟೆಯಲ್ಲಿ ಒಂದು ಬೇಡಿಕೆ ಇರುವಂತಹ ತಳಿ ಆಗಿದೆ ಸರ್. ಹಾಗೆ ಏನ್ ಮಾಡ್ಬೇಕಂದ್ರೆ ರೈತರು ಯಾವಾಗ್ಲೂ ಒಂದೇ ಬಣ್ಣದ ತಳಿಗಳನ್ನ ಬೇಸಾಯ ಮಾಡುವುದರಿಂದ ಅವರ ಮಾರುಕಟ್ಟೆಗೆ ತೊಂದರೆ ಆಗೋದಿಲ್ಲ ಸರ್. ಅದನ್ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ಮಾಡಿದ್ರೆ ಆರ್ಥಿಕವಾಗಿ ಅವರು ಸಬಲವಾಗಿದ್ದಾರೆ. ಅಂದ್ರೆ ಬಣ್ಣ ಒಬ್ಬೊಬ್ರು ಏನ್ ಇಂಟ್ರೆಸ್ಟ್ ಇರುತ್ತೆ ಅಂದ್ರೆ ನಾಲ್ಕೈದು ಬಣ್ಣದ ಒಂದೇ ಸರಿ ಬೆಳೆದ್ಬಿಟ್ರೆ ನಮ್ಗೆ ಎಲ್ಲಾ ತರ ಬಣ್ಣಗಳು ಸಿಗುತ್ತೆ ಅಂತ ಇರುತ್ತೆ. ಆದ್ರೆ ರೈತರು ಆ ತರ ಬೆಳೆಯೋಕ್ಕಿಂತ ತಳಿಗಳು ಬೇರೆ ಆದ್ರೂ ಬಣ್ಣ ಒಂದೇ ಇರುವಂತಹ ಅಥವಾ ಸೇಮ್ ಸೈಜ್ ಆಕಾರ ಅಥವಾ ಹೂವಿನ ಗಾತ್ರ ಅದು ಎಲ್ಲಾನು ಸೇಮ್ ಇತ್ತಂತಂದ್ರೆ ಅದಕ್ಕೆ ಜಾಸ್ತಿ ಬೇಡಿಕೆ ಇದೆ. ಜಾಸ್ತಿ ಬೇಡಿಕೆ ಇರೋದ್ರಿಂದ ಒಂದೇ ಬಣ್ಣದ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಒಂದು ಸೂಕ್ತ ಅಂತ ಹೇಳ್ಬೋದು ಸರ್. ಅಂದ್ರೆ ಬೆಳೆಯುವಂತ ಸಂದರ್ಭದೊಳಗೆ ಒಂದೇ ಬಣ್ಣದ ತಳಿಗಳನ್ನು ಬೆಳಿಬೇಕು, ಮಿಕ್ಸ್ ಮಾಡಿ ಬೆಳಿಬಾರದು ಅನ್ನುವಂಥದ್ದು? ಬೆಳಿಬಾರದು ಸರ್, ಮಿಕ್ಸ್ ಮಾಡಿ ಬೆಳೆಯೋದ್ರಿಂದ ಸ್ವಲ್ಪ ಮಾರುಕಟ್ಟೆಗೆ ತೊಂದರೆ ಆಗುತ್ತೆ ಸರ್. ಸಂದರ್ಭಕ್ಕೆ ಅನುಸಾರವಾಗಿ ನಾವು ಮಾಡ್ಬೇಕಾಗುತ್ತೆ ಸರ್. ಈಗ ಹಬ್ಬ ಹರಿದಿನಗಳನ್ನ ನೋಡಿದ್ರೆ ಅಥವಾ ವ್ಯಾಲೆಂಟೈನ್ಸ್ ಡೇ ಇಂಥವೆಲ್ಲ ನೋಡಿದ್ರೆ ಏನಾಗುತ್ತೆ ಅಂತಂದ್ರೆ ಗುಲಾಬಿ ಬಣ್ಣಕ್ಕೆ ಹೆಚ್ಚಿನ ಮಹತ್ವವನ್ನು ಹೊಂದಿರುತ್ತೆ. ಸೊ ಅಂತ ಹಬ್ಬ ಹರಿದಿನ ಅಥವಾ ವ್ಯಾಲೆಂಟೈನ್ಸ್ ಡೇ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಕೆಂಪು ಬಣ್ಣ ಜಾಸ್ತಿ ಬೆಲೆ ಉಳ್ಳದಾಗಿರುತ್ತೆ. ಹಾಗಾಗಿ ಒಂದೇ ಬಣ್ಣದ ತಳಿಗಳನ್ನ ಆಧಾರ ಇಟ್ಕೊಂಡು ನಾವು ಗಿಡವನ್ನು ಬೆಳೆಸಬೇಕು ಅಂತ ಹೇಳ್ಬೋದು. ಈಗ ಸಾಕಷ್ಟು ಬಣ್ಣಗಳು ಬರ್ತಾವ ಗುಲಾಬಿ ಒಳಗ, ಈ ಕೆಂಪು ಗುಲಾಬಿ ಬಿಟ್ಟರೆ ಬೇರೆ ಬಣ್ಣಗಳಿಗೆ ಬೇಡಿಕೆ ಕಡಿಮೆ ಅಂತೀರಿ ನೀವು? ಸ್ವಲ್ಪ ಕಮ್ಮಿ ಇದೆ ಸರ್, ಕೆಂಪು ಬಣ್ಣಕ್ಕೆ ಜಾಸ್ತಿ ಇರೋದು. ಕೆಂಪು ಆದ್ಮೇಲೆ ಸ್ವಲ್ಪ ಹಳದಿ ಬರುತ್ತೆ ಸರ್, ಹಳದಿ ಆದ್ಮೇಲೆ ಸ್ವಲ್ಪ ಬಿಳಿ, ಈ ತರ ಒಂದು ಇದೆ ಸರ್. ಅದಕ್ಕೆ ಅಂದ್ರೆ ಮೊದಲು ಕೆಂಪು ಗುಲಾಬಿ, ಆ ನಂತರ ಬಿಳಿ ಗುಲಾಬಿ, ಆ ನಂತರ ಬೇರೆ ಬೇರೆ ಬಣ್ಣಗಳು. ಹಳದಿ ಸೆಕೆಂಡ್ ಬರುತ್ತೆ ಸರ್, ಹಳದಿ ಬಣ್ಣ, ಅದಾದ್ಮೇಲೆ ಬಿಳಿ ಗುಲಾಬಿ. ಇದ್ರ ಜೊತೆಗೆ ಒಂದೇ ಗುಲಾಬಿ ಹೂವಿನೊಳಗೆ ಬೇರೆ ಬೇರೆ ಬಣ್ಣಗಳು ಇರುವಂತದ್ದು ಕೂಡ ಇರಬಹುದಲ್ಲ? ಇರುತ್ತೆ ಸರ್, ಅದು ಕಣ್ಣು ಕಸಿ ಮಾಡುವುದರ ಮೂಲಕ ಅಂತಾನೆ ಹೇಳ್ತೀವಿ ನಾವು. ಸಸ್ಯಾಭಿವೃದ್ಧಿ ಅಂತ ಹೇಳ್ತೀವಿ, ಅಂದ್ರೆ ನಮಗೆ ಸಸ್ಯಾಭಿವೃದ್ಧಿ ಮಾಡುವಾಗ ಏನ್ ಮಾಡ್ತೀವಿ ಅಂತಂದ್ರೆ ಬೇರು ಸಸಿ ಮತ್ತೆ ನಮಗೆ ಬೇಕಾಗಿರುವಂತಹ ಇಚ್ಛೆ ಇರುವಂತಹ ಒಂದು ತಳಿಯ ಗುಣ, ಅದರ ಆಕಾರ ಅಥವಾ ಅದರ ಬಣ್ಣ, ಅದನ್ನ ನೋಡ್ಕೊಂಡು ನಾವು ಟೀ ಬಡ್ಡಿಂಗ್ ಅಂತ ಹೇಳ್ತೀವಿ, ಕಣ್ಣು ಕಸಿ ಮಾಡುವುದು ಅಂತ. ಅದಕ್ಕೆ ಒಂದು ಎರಡರಿಂದ ಮೂರು ಸೇರಿಸೋದು ಉತ್ತಮ, ಬಟ್ ಅಷ್ಟು ಸ್ಕಿಲ್ಡ್ ಲೇಬರ್ಸ್ ಇರೋದಿಲ್ಲ ಸರ್, ಹಾಗಾಗಿ ಈಗ ಒಂದರಿಂದ ಎರಡರಿಂದ ಮೂರು ತಳಿ ಕಲರ್ ಬಿಟ್ರೆ ಜಾಸ್ತಿ ಮಾಡೋಕೆ ಸ್ವಲ್ಪ ಕಷ್ಟ ಅನ್ಸ್ಬಹುದು ಸರ್. ಹಾಗಾಗಿ ಟೀ ಬಡ್ಡಿಂಗ್ ಅಂತ ಫಾಲೋ ಮಾಡ್ತಿದ್ದಾರೆ ಸರ್ ಇವಾಗ. ಅದು ಕೆಳಗಡೆ ಬೇರು ಸಸಿ ಅಂತ ಹೇಳ್ತೀವಿ ಸರ್, ರೂಟ್ ಸ್ಟಾಕ್, ಅದಾದ್ಮೇಲೆ ಮೇಲೆ ಇರೋದು ಕಣ್ಣು. ಆ ಕಣ್ಣಿನ ಇಚ್ಛೆ ಇರುವ ನಮಗ್ ಬೇಕಾಗಿರುವಂತಹ ತಳಿ, ಅದು ಇಳುವರಿ ಜಾಸ್ತಿ ಬರುವಂತಹ ತಳಿ, ಹಾಗೆ ಅದಕ್ಕ ಆಕಾರ ಬಣ್ಣ ಅಥವಾ ಗಾತ್ರ ಅಧಿಕ ಇಳುವರಿ ಉತ್ತಮ ಗುಣಮಟ್ಟ ಅಂತ ಹೊಂದಿರುವಂತಹ ಒಂದು ಇಚ್ಛಿತ ತಳಿವನ್ನ ನಾವು ತೆಗೆದುಕೊಂಡು ಅದರದ ಒಂದು ಕಣ್ಣನ್ನ ತೆಗೆದು ಈ ಬೇರು ಸಸಿ ಅಂತ ಇರುತ್ತೆ, ಈ ಬೇರು ಸಸಿನೇ ಅಲ್ಲಿ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಅದೇನಾಗುತ್ತೆ ಅಂತಂದ್ರೆ ಯಾವುದೇ ಹವಾಮಾನಕ್ಕೂ ಸ್ವಲ್ಪ ಅಡ್ಜಸ್ಟ್ ಆಗುವಂತಹ ಒಂದು ಗುಣವನ್ನು ಹೊಂದಿರುತ್ತೆ, ಹಾಗೆ ಒಂದು ರೋಗ ಮತ್ತು ಕೀಟ ಬಾಧೆಗಳನ್ನ ತಡೆದುಕೊಳ್ಳುವಂತಹ ಒಂದು ಶಕ್ತಿಯನ್ನು ಹೊಂದಿರುತ್ತೆ ಸರ್. ಹಾಗಾಗಿ ಆ ಕಣ್ಣನ್ನ ಇದಕ್ಕೆ ಸೇರಿಸಿ ಒಂದು ಪ್ಲಾಸ್ಟಿಕ್ ಹಾಳೆಯಿಂದ ಸುತ್ತಾರೆ. ಸುತ್ತುವಾಗ ಇನ್ನೊಂದು ಗಮನದಲ್ಲಿ ಇಟ್ಟುಕೊಳ್ಬೇಕಾದ ಒಂದು ಅಂಶ ಅಂತಂದ್ರೆ ಚಿಗುರು ಒಡೆಯುವ ಒಂದು ಪ್ರದೇಶ ಏನಿರುತ್ತಲ್ಲ ಅದನ್ನು ಹೊರತುಪಡಿಸಿ ನಾವು ಹಾಳೆಯನ್ನ ಕಟ್ಟಬೇಕಾಗುತ್ತೆ. ಕಟ್ಟಿದಾಗ ಒಂದು 8 ರಿಂದ 10 ದಿನಗಳ ಆದ್ಮೇಲೆ ಚಿಗುರು ಒಡೆಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಈಗ ತಾನೇ ಬಡ್ಡಿಂಗ್ ಆಗಿರುವಂತದ್ದು ಒಂದು 6 ರಿಂದ 1 ತಿಂಗಳ ಆದ್ಮೇಲೆ ನಮ್ಮ ನಾಟಿಗೆ ಸಿದ್ಧ ಆಗುತ್ತೆ ಸರ್. ಅನುರಾಧವ್ರೆ, ಈಗ ನಮ್ಮಲ್ಲಿ ಸಸಿಗಳು ಸಿಗ್ತಾ ಇದ್ದಾವ ಅಂತ ತಿಳ್ಕೊಳ್ಳೋಣ, ಕಸಿ ಮಾಡಿದ ಸಸಿಗಳು ರೆಡಿ ಅದಾವ, ಅವುಗಳನ್ನ ತಂದು ನಾಟಿ ಮಾಡುವಂತಹ ಒಂದು ಸಂದರ್ಭದೊಳಗ ಯಾವ ರೀತಿಯಾಗಿ ನಾಟಿ ಮಾಡಬೇಕು, ಯಾವ ರೀತಿಯಾಗಿ ಭೂಮಿಯನ್ನ ಸಿದ್ಧ ಮಾಡ್ಕೊಳ್ಬೇಕು, ಆಮೇಲೆ ರಸಗೊಬ್ಬರ ಉಪಯೋಗ ಮಾಡೋದಾಗ್ಲಿ ಅಥವಾ ಕೊಟ್ಟಿಗೆ ಗೊಬ್ಬರ ಉಪಯೋಗ ಮಾಡೋದಾಗ್ಲಿ, ಯಾವ ರೀತಿಯಾದಂತಹ ಒಂದು ನಿಬಂಧನೆಗಳು ಇಲ್ಲಿ ಅದಾವ ಅಂತೇಳಿ? ಫಸ್ಟ್ ಆಫ್ ಆಲ್, ಇದು ಒಂದು ಬಹುವಾರ್ಷಿಕ ಬೆಳೆ, ಅಂದ್ರೆ ನಾವು ಒಂದ್ಸರಿ ನಾಟಿ ಮಾಡಿದ ತಕ್ಷಣ ಒಂದು 7 ರಿಂದ 8 ಅಥವಾ 10 ವರ್ಷಗಳವರೆಗೂ ಈ ಹೂವನ್ನು ಕೊಡ್ತಾ ಇರುತ್ತೆ. ಭೂಮಿಯ ಸಿದ್ಧತೆ ಅದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಏನ್ ಮಾಡ್ಬೇಕಾಗಿರುತ್ತೆ ಅಂತಂದ್ರೆ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳು, ಕೆಟ್ಟ ಸೂಕ್ಷ್ಮಾಣುಜೀವಿಗಳು ಇರುತ್ತೆ ಅಥವಾ ಒಳ್ಳೆ ಸೂಕ್ಷ್ಮಾಣುಜೀವಿಗಳು ಇರುತ್ತೆ. ಸೊ ಅದನ್ನ ನಾಶಪಡಿಸಬೇಕಂತ ಫಸ್ಟ್ ಆಗಿ, ಯಾಕಂತಂದ್ರೆ ಈ ನಾವು ಗಿಡ ನಾಟಿ ಮಾಡುವಾಗ ಏನಾಗುತ್ತೆ ಅಂತಂದ್ರೆ ರೋಗಗಳು ಕೀಟಗಳ ಬಾಧೆ ಜಾಸ್ತಿ ಆಗಿ ಅದರ ಗುಣಮಟ್ಟ ಕುಂಠಿತವಾಗುತ್ತೆ. ಹಾಗಾಗಿ ನಾವು ಫಸ್ಟ್ ಅದನ್ನ ರೋಗಾಣು ರಹಿತವಾಗಿ ಮಾಡ್ಕೊಳ್ಳಿಕ್ಕೆ ಫಾರ್ಮಾಲಿನ್ ಅಂತ ಯೂಸ್ ಮಾಡ್ತೀವಿ. 5% ಫಾರ್ಮಾಲಿನ್ ಅಂತ ಹೇಳ್ತೀವಿ, 5% ಫಾರ್ಮಾಲಿನ್ ಅಥವಾ ನಾವು 2 ಲೀಟರ್ ಪರ್ ಚದರ್ ಮೀಟರ್ ಗೆ ಕೊಡುವಂತದ್ದು. ಆತರ ಉಪಚಾರ ಮಾಡಿದ ತಕ್ಷಣ ನಾವು ಅದನ್ನ ಪಾಲಿಥೀನ್ ಶೀಟ್ ನಿಂದ ಫುಲ್ ಒಂದು 10 ಗುಂಟ ನಾವು ಮಾಡಿದ್ವಿ ಅಂತಂದ್ರೆ 10 ಗುಂಟ ಇಲ್ಲಿ ಫುಲ್ ಮುಚ್ಚಬೇಕು. ಅದು ಮುಚ್ಚಿ 1 ವಾರ ಅಥವಾ 2 ವಾರ ಬಿಟ್ಟಾದ ತಕ್ಷಣ ಅದರೊಳಗಿರುವಂತಹ ಎಲ್ಲ ಔಷಧಿಯ ಗುಣದಿಂದ ಒಳಗಿಡುವ ಸೂಕ್ಷ್ಮಾಣ ಜೀವಿಗಳೆಲ್ಲ ಸೈಲಿಕ್ ಸ್ಟಾರ್ಟ್ ಆಗುತ್ತೆ. ಅದಾದ 1-2 ವಾರ ಆದ್ಮೇಲೆ ಆ ಪ್ಲಾಸ್ಟಿಕ್ ಹಾಳೆಯನ್ನ ತೆಗೆದು ರಭಸವಾಗಿ ನೀರ್ ಬಿಡಬೇಕಾಗುತ್ತೆ. ರಭಸವಾಗಿ ಯಾಕೆ ಬಿಡಬೇಕಂತಂದ್ರೆ ಒಳಗಡೆಯಿಂದ ಔಷಧಿಯ ಅಂಶ ಏನಿರುತ್ತಲ್ಲ ಅದೆಲ್ಲ ಸ್ವಲ್ಪ ಹೋಗ್ಬೇಕಾಗುತ್ತೆ. ಅದೆಲ್ಲ ಹೋದ ತಕ್ಷಣ ನಮ್ಗದು ಭೂಮಿ ಸಿದ್ಧವಾಗುತ್ತವಾಗ ಅದಾದ ತಕ್ಷಣ ಇದ್ರಲ್ಲಿ ಇನ್ನೊಂದೇನಂತಂದ್ರೆ ನಾವು ರೇಸ್ಡ್ ಬೆಡ್ ಅಂತ ಹೇಳ್ತೀವಿ, ಮಡಿ ಮಾಡುವುದು ಅಂತ, ಎತ್ತರಿಸಿದ ಮಡಿಗಳನ್ನ ಮಾಡುವುದು ಅಂತ ಹೇಳ್ತೀವಿ. ಅದನ್ನು ಮಾಡ್ಬೇಕಾಗುತ್ತೆ. ಅದನ್ನ ಮಾಡ್ಬೇಕಂತಂದ್ರೆ ಅದ್ರ ಒಂದು ಅಗಲ ಅಂತ ಇರುತ್ತೆ, ಒಂದು 100 ಸೆಂಟಿಮೀಟರ್ ಅಗಲ ಇರುತ್ತೆ, ಹಾಗೆ ಉದ್ದ 1 ಮೀಟರ್, ಹಾಗೆ ಅದ್ರ ಎತ್ತರ 1 30 ಸೆಂಟಿಮೀಟರ್ ಅಂದ್ರೆ 1 ಅಡಿ. ಅಂದ್ರೆ ಕೆಳಭಾಗದಲ್ಲಿ 1 ಮೀಟರ್ ಇದ್ರೆ ಮೇಲ್ಭಾಗದಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ, ಒಂದು 80-75 ಆಗುತ್ತೆ. ಉದ್ದ ನಮ್ದು ಪಾಲಿಹೌಸ್ ಏನ್ ಅಳತೆ ಇರುತ್ತೆ ಅದಕ್ಕೆ ತಕ್ಕಂತೆ ನಾವು ಮಾಡ್ಕೊಳ್ಬೇಕಾಗುತ್ತೆ. ಮಡಿಯಿಂದ ಮಡಿಗೆ ಬಂದ್ಬಿಟ್ಟು ಮಿಡಲ್ ಅಲ್ಲಿ ದಾರಿ ಮಾಡಿ, ಮಧ್ಯದಲ್ಲಿ ದಾರಿ ಬೇಕಾಗುತ್ತೆ. ನಾವು ಈಗ ಎಲ್ಲಾ ಸಿಂಪರಣೆಗಳನ್ನು ಮಾಡ್ಲಿಕ್ಕೆ ಅಥವಾ ಕಾರ್ಯಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಅನುಕೂಲವಾಗುವಂತೆ ಒಂದು 50 ಸೆಂಟಿಮೀಟರ್ ದಾರಿಯನ್ನ ಬಿಡಬೇಕಾಗುತ್ತೆ. ಅದ ದಾರಿಯನ್ನ ಬಿಟ್ಟಾದ ತಕ್ಷಣ ನಾವು ನಾಟಿ ಮಾಡ್ಲಿಕ್ಕೆ ಆ ಬೆಡ್ಗಳು ಸಿದ್ಧವಾಗುತ್ತೆ. ಸಿದ್ಧವಾಗುವ ಟೈಮಲ್ಲಿ ಸ್ವಲ್ಪ ಪೋಷಕಾಂಶಗಳನ್ನ ನಾವು ಹಾಕ್ಬೇಕಾಗುತ್ತೆ. ಫಸ್ಟ್ ಮಟ್ಟಿಗೆ ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕಿ ನಾಟಿ ಮಾಡಿ 1 ತಿಂಗಳ ನಂತರ ನಾವು ಎಲ್ಲಾ ಪೋಷಕಾಂಶಗಳನ್ನ ಕೊಡ್ತೀವಿ, ರಾಸಾಯನಿಕ ಗೊಬ್ಬರಗಳನ್ನ ನಾವು ಕೊಡ್ತೀವಿ. ಅನುರಾಧ ಅವರೇ, ಈಗ ನಾವು ಸಾಮಾನ್ಯವಾಗಿ ಹೊರಗಡೆ ಏನು ತೋಟದೊಳಗ ಬೆಳೀತಾ ಇರ್ತೀವಿ, ಗುಲಾಬಿ ಬೇಸಾಯ ಮಾಡ್ತಾ ಇರ್ತೀವಿ, ರೈತರಿಗೆ ಹೊಸ ಹೊಸ ತಂತ್ರಜ್ಞಾನದ ಬಗ್ಗೆ ಅರಿವಿರಲಾರ್ದೇ ಇರುವಂತಹ ಸಂದರ್ಭದೊಳಗೆ ಸಾಮಾನ್ಯವಾಗಿ ಏನೇನು ಮಾಡಬೇಕು ಅದನ್ನ ಮಾಡ್ತಾ ಇರ್ತೀವಿ. ಆದ್ರೆ ಈಗ ಪಾಲಿ ಹೌಸ್ ನಲ್ಲಿ ಬೆಳೆಯುವಂತಹ ಸಂದರ್ಭದೊಳಗ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನ ಕೂಡ ಅಳವಡಿಸಿಕೊಳ್ಳಲಾಗ್ತಾ ಇದೆ. ಇಂತಹ ಹೊಸ ತಂತ್ರಜ್ಞಾನಗಳು ಅಥವಾ ಹೊಸ ಏನು ಚಟುವಟಿಕೆಗಳ ಅದಾವ ಗುಲಾಬಿ ಬೇಸಾಯಕ್ಕೆ ಪೂರಕವಾಗುವಂತವು, ಇಳುವರಿಗೆ ಪೂರಕವಾಗಿ ಇರುವಂತಹ ಚಟುವಟಿಕೆಗಳು, ಅವುಗಳು ಯಾವುದಾವ ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಇಲ್ಲಿ ನಾವು ಚಾಟ್ನಿ ಮಾಡುವುದು ಅಥವಾ ಸವರುವುದು ಅಂತ ಹೇಳ್ತೀವಿ, ಅಥವಾ ಪ್ರೂನಿಂಗ್ ಅಂತ ಹೇಳ್ಬಹುದು. ಪ್ರೂನಿಂಗ್ ಅಂತ ಯಾವಾಗ ಮಾಡ್ತೀವಿ ಅಂತಂದ್ರೆ, ನಾಟಿ ಮಾಡಿದ ಒಂದು 3-4 ತಿಂಗಳ ಆದ್ಮೇಲೆ ಅದರಲ್ಲಿ ಏನಾಗುತ್ತೆ ಅಂದ್ರೆ, ಅಂಕುಡೊಂಕಾಗಿ ಒಂದೊಂದು ಬೆಳೆದಿರುತ್ತೆ ಕಾಂಡಗಳನ್ನ, ಅದನ್ನ ಕತ್ತರಿಸುವುದರ ಜೊತೆಗೆ ಹಾಗೆ ಒಂದೊಂದು ರೋಗ ಬಾಧಿತ ಅಥವಾ ಕೀಟವನ್ನು ಬಾಧಿತ ಅಂತವನ್ನ ನಾವು ನಿರ್ವಹಣೆ ಮಾಡಬಹುದು. ಅದಲ್ದೇನೆ ನಾವು ಅದಕ್ಕೆ ಒಂದು ಎಲ್ಲಾ ರೀತಿಯ ಗಾಳಿ ಬೆಳಕನ್ನು ಬರುವ ಹಾಗೆ ಒಂದು ಆಕಾರವನ್ನು ಮಾಡಿಕೊಳ್ಳಿಕ್ಕೆ ನಾವು ಇದನ್ನ ಚಾಟ್ನಿ ಮಾಡುವುದಂತ ಮಾಡ್ತೀವಿ. ಸೊ ಇದನ್ನ ಕಾಮನ್ ಆಗಿ ಯಾವಾಗ ಮಾಡ್ತಾರೆ ಅಂತಂತಂದ್ರೆ, ಸಾಮಾನ್ಯವಾಗಿ ಹೇಳ್ಬೇಕಂತಂದ್ರೆ ಜೂನ್ ರಿಂದ ಡಿಸೆಂಬರ್ ವರೆಗೂ ಚಾಟ್ನಿಯನ್ನು ಮಾಡ್ತಾರೆ. ಚಾಟ್ನಿ ಮಾಡೋಕ್ಕಿಂತ ಒಂದ್ ವಾರ ಮುಂಚೆ ನೀರನ್ನ ನಾವು ಹಾಯಿಸೋದನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕಾಗತ್ತೆ. ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡ್ ಬಿಡ್ಬೇಕು, ಯಾಕಂದ್ರೆ ಒಂದೇ ಸರಿ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ನಾವು ಕಟ್ ಮಾಡಿದ ತಕ್ಷಣ. ಹಾಗಾಗಿ ಅದನ್ನ ಒಂದು ನೆನಪಲ್ಲಿ ಇಟ್ಕೊಂಡು ಚಾಟ್ನಿ ಮಾಡುವ ಸಮಯದಲ್ಲಿ ಏನ್ ಸಲಕರಣೆಗಳು ಯೂಸ್ ಮಾಡ್ತೀವಲ್ಲ ಅದಕ್ಕೂ ನಾವು ಸ್ವಲ್ಪ ಸ್ಟೆರಿಲೈಸ್ ಅಂತ ಹೇಳ್ತೀವಿ, ಅಂದ್ರೆ ರೋಗಾಣು ರಹಿತವಾಗಿ ಮಾಡುವುದು. ಈ ಬೇರೆ ಒಂದು ಗಿಡಕ್ಕೆ ಅದರಿಂದನೇ ನಾವು ಕತ್ತರಿಸಿರ್ತೀವಿ, ಅದರಿಂದ ನಾವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ರೋಗಗಳು ಹರಡುವ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಅದನ್ನ ರೋಗಾಣು ರಹಿತವಾಗಿ ಮಾಡಿಕೊಳ್ಳುವುದು ಒಂದು ಮುಖ್ಯ ಅಂತ ಹೇಳ್ಬಹುದು. ಅದಾದ ತಕ್ಷಣ ಕಟ್ ಮಾಡಿರೋ ಒಂದು ಪೋರ್ಷನ್ಗೆ ಭಾಗ ಇರುತ್ತಲ್ಲ, ಅದಕ್ಕೆ ಬೋರ್ಡೋ ಪೇಸ್ಟ್ ಅಂತ ಒಂದು ಮುಲಾಮು ಸಿಗುತ್ತೆ, ಅದನ್ನ ನಾವು ಅಪ್ಲೈ ಮಾಡಿದ್ರೆ ನಾವು ರೋಗವನ್ನು ಅಂದ್ರೆ ಒಣಗುವುದನ್ನ ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಬಾಗಿಸುವಿಕೆ ಅಂತ, ಇದು ಒಂದು ಇವಾಗ ಜಾಸ್ತಿಯಾಗಿ ಅದು ಪಾಲಿ ಮನೆಗಳಲ್ಲೇ ಮಾಡ್ತಾ ಇದ್ದಾರೆ. ಬಾಗಿಸುವಿಕೆ ಅಂದ್ರೆ ಸೈಡ್ ಅಲ್ಲಿ ಏನ್ ಬೆಳೀತಾ ಇರುವಂತ ಒಂದು ಕಾಂಡವನ್ನ 45 ಡಿಗ್ರಿ ಕೋನದಲ್ಲಿ ಸ್ವಲ್ಪ ಬಾಗಿಸ್ತಾರೆ, ಅಂದ್ರೆ ಫುಲ್ ಮುರಿಯೋದು ಇಲ್ಲ, ಸ್ವಲ್ಪ ಮಟ್ಟದಲ್ಲಿ ಬಾಗಿಸುವುದು 45 ಕೋನ. ಹಾಗ ಬಾಗಿಸಿದಾಗ ಏನಾಗುತ್ತೆ ಅಂತಂದ್ರೆ ಕೆಳಗಡೆ ಇರುವ ಒಂದು ಕಾಂಡದಿಂದ ಅಲ್ಲಿಂದ ನಮಗೆ ಚಿಗುರುಡಿಯಲು ಸ್ಟಾರ್ಟ್ ಆಗುತ್ತೆ. ಹಾಗ ಚಿಗುರುಡೆದ ನಾವು ಹೂಗಳನ್ನ ಗುಣಮಟ್ಟ ಚೆನ್ನಾಗಿರುತ್ತೆ. ಹಾಗೆ ಅದ್ರ ದಂಟೇನಿರುತ್ತಲ್ಲ, ಇವಾಗ ಎಕ್ಸ್ಪೋರ್ಟ್ ಅಂತಂದ್ರೆ ಹೊರಗಡೆ ರಫ್ತು ಮಾಡ್ಲಿಕ್ಕೆ ನಮಗೆ ಬೇಕಾಗಿದ್ದು ಅದ ದಂಟಿನ ಒಂದು ಡೇಟು, ಹೂವಿನ ದಂಟು ಅಥವಾ ಡೇಟು, ಆ ಡೇಟಿನ ಕ್ವಾಲಿಟಿನೂ ಚೆನ್ನಾಗಿರ್ಬೇಕಾಗುತ್ತೆ. ಸೊ ಅದನ್ನ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಅದಕ್ಕೋಸ್ಕರ ನಾವು ಬಾಗಿಸುವುದನ್ನ ಸ್ವಲ್ಪ ರೂಢಿಯಾಗಿ ಮಾಡ್ಕೊಂತಿದ್ದಾರೆ ಇವಾಗ. ಅದೇ ರೀತಿಯಾಗಿ ಇನ್ನೊಂದು ಕಾರ್ಯಚಟುವಟಿಕೆ ಅಂತಂದ್ರೆ, ಈಗ ಫಸ್ಟ್ಗೆ ಹೂ ಬಿಡ್ತಾ ಇರುತ್ತೆ, ಆ ಫಸ್ಟ್ ಬಂದಿರೋ ಹೂಗಳನ್ನ ತಗೊಳ್ಬಾರ್ದು ಅಂತ ಹೇಳ್ತಾರೆ ಕಾಮನ್ ಆಗಿ ಎಲ್ಲ ರೈತರು ಹೇಳುವ ಹಂಗೆ. ಅದು ಯಾಕೆ ಅಂತಂದ್ರೆ, ಫಸ್ಟ್ ಹೂವಿಗೆ ಎಲ್ಲಾ ಪೋಷಕಾಂಶಗಳು ಜಾಸ್ತಿ ಹೋಗಿ ನೆಕ್ಸ್ಟ್ ಬರುವಂತಹ ಹೂಗಳಿಗೆ ಕಡಿಮೆ ಪೋಷಕಾಂಶ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಏನ್ ಮಾಡ್ಬೇಕಂತಂದ್ರೆ, ಮುಖ್ಯವಾದ ಒಂದು ಕಾಂಡ ಒಂದು ಏನಿರುತ್ತೆ, ಒಂದು ಮೊಗ್ಗು ಅರಳಬೇಕಾಗಿರುವಂತಹ ಕಾಂಡವನ್ನು ಬಿಟ್ಟು ಬದಲಿಗೆ ಅದರ ಸುತ್ತಮುತ್ತ ಇರುವಂತಹ ಕಾಂಡಗಳಿಗೆ ಬರುವಂತಹ ಹೂಗಳನ್ನು ನಾವು ಚೂಟ್ಬೇಕಾಗುತ್ತೆ. ಹಾಗೆ ಚೂಟಿದಾಗ ಏನಾಗುತ್ತೆ ಅಂದ್ರೆ, ನಮಗೆ ಉತ್ತಮ ಗುಣಮಟ್ಟದ ಹೂಗಳು ಹಾಗೂ ಗುಣಮಟ್ಟದ ಡೇಟ್ ಅನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಅದಾದ ತಕ್ಷಣ ಇನ್ನೊಂದು ಹೇಳ್ಬೇಕಂತಂದ್ರೆ, ಕ್ಯಾಪಿಂಗ್ ಅಂತ ಮಾಡ್ತೀವಿ. ಕ್ಯಾಪಿಂಗ್ ಅಂದ್ರೆ ವಿಕಾರವಾಗಿ ಯಾವುದೋ ಒಂದು ಆಕಾರದಲ್ಲಿ ಹೂಗಳು ಬೆಳೀತಾ ಇರುತ್ತೆ, ಎಲ್ಲಾನು ಒಂದೇ ಆಕಾರದಲ್ಲಿ ಮಾಡುವಕ್ಕೆ ಈ ಕ್ಯಾಪಿಂಗ್ ಅಂತ, ಅದು ಹಿಗ್ಗುತ್ತೆ ಹಿಗ್ಗುತ್ತೆ ಕುಗ್ಗುತ್ತೆ ಆತರ ಒಂದು ಪ್ಲಾಸ್ಟಿಕ್ ಬಡ್ ಕ್ಯಾಪಿಂಗ್ ಅಂತಾನೆ ಹೇಳ್ತೀವಿ. ಟೊಪ್ಪಿಗೆ ಹಾಕಲಂಗೆ, ಆ ಟೊಪ್ಪಿಗೆ ಹಾಕುವುದರಿಂದ ನಮಗೆ ಇದರ ಬೇಡಿಕೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಎಲ್ಲಾ ಹೂಗಳ ಒಂದು ಗಾತ್ರ ಆಕಾರ ಒಂದೇ ತರ ಕಾಣಿಸುವುದರಿಂದ ಅದರ ಬೇಡಿಕೆನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಎಲ್ಲಾ ಒಂದು ವಿಶೇಷ ಕಾರ್ಯ ಚಟುವಟಿಕೆಗಳನ್ನ ಅಳವಡಿಸಿಕೊಂಡಿದ್ರೆ ನಾವು ಉತ್ತಮ ಗುಣಮಟ್ಟದ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಅಡ್ಡಿಲ್ಲ, ಸಾಕಷ್ಟು ಚಟುವಟಿಕೆಗಳನ್ನು ತಾವು ಹೇಳಿದ್ರಿ, ಇದ್ರ ಕಡೆ ನಮ್ಮ ರೈತರು ಗಮನ ಹರಿಸಬೇಕು. ಯಾಕಪ್ಪ ಅಂತಂದ್ರೆ, ಇಂತಹ ಒಂದು ತಂತ್ರಜ್ಞಾನ ಅಳವಡಿಸಿಕೊಳ್ಳುವುದರಿಂದ ಗಿಡಗಳ ಒಂದು ಆರೋಗ್ಯ ಕೂಡ ಒಳ್ಳೆಯದಿರ್ತದೆ, ಅದ್ರ ಜೊತೆಗೆ ಚೈತನ್ಯಯುಕ್ತವಾದಂತಹ ಒಳ್ಳೆ ಸುಂದರವಾದಂತಹ ಹೂಗಳನ್ನು ಬಿಡೋದಕ್ಕೆ ಗಿಡಕ್ಕೆ ಅನುಕೂಲ ಆಗ್ತದ. ಅನುರಾಧ ಅವರು, ಈಗ ಕೊಯ್ಲು ಯಾವಾಗ ಶುರು ಆಗ್ತದ ಮತ್ತೆ ಎಷ್ಟು ಇಳುವರಿ ಬರ್ತದ? ಈಗೇನು 10 ಗುಂಟೆ ಒಂದು ಪಾಲಿ ಹೌಸ್ ಅದ ಅಂತ ಹೇಳಿ ತಿಳ್ಕೊಂಡ್ರೆ, ಅಲ್ಲಿ ನಮ್ಮ ರೈತರು ಎಷ್ಟು ಇಳುವರಿಯನ್ನ ಪಡಿಬಹುದು, ಎಷ್ಟು ಸಂಖ್ಯೆ ಹೂಗಳನ್ನು ಪಡಿಬಹುದು? ಈಗ ಇಳುವರಿ ಅಂತಂತಂದ್ರೆ, ಚಾಟ್ನಿ ಮಾಡಿದ ಒಂದು 30-40 ದಿನಗಳಿಂದ ನಾವು ಇಳುವರಿಯನ್ನ ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ನೋಡಿದ್ರೆ ನಮ್ಗೆ ಪ್ರತಿ ಚದರ್ ಮೀಟರ್ಗೆ ಒಂದು 6-7 ಗಿಡಗಳು ಬೇಕಾಗುತ್ತೆ. ಆ 6-7 ಗಿಡಗಳಿಂದ ನಾವು 200-350 ಒಳ್ಳೆ ಗುಣಮಟ್ಟದ ಹೂಗಳನ್ನ ನಾವು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಪ್ರತಿ ಚದರ್ ಮೀಟರ್ಗೆ. ಅಂತಂದ್ರೆ ಒಂದು ಗಿಡಕ್ಕೆ ಒಂದು 30-35 ಹೂಗಳನ್ನ ನಾವು ಪಡೀಬಹುದು. ಈ ಬೆಲೆ ಎಷ್ಟಾಗುತ್ತೆ? ಅಂದಾಜು ಬೆಲೆ ನೋಡಿದ್ರೆ, ಈಗ ನಾವು ಕಮ್ಮಿ ಅಂತಂದ್ರೆ ಮಿನಿಮಮ್ ಆಗಿ 3 ರೂಪಾಯಿ, 3 ರೂಪಾಯಿಯಿಂದ 10, 15, 20 ವರೆಗೂ ಅದು ನಮ್ಮ ಬೇಡಿಕೆ ಅನುಸಾರ. ಈಗ ನಮ್ಮಲ್ಲಿ ಏನಾದ್ರೂ ಫಂಕ್ಷನ್ಸ್ ಸಭೆ ಸಮಾರಂಭಗಳು ಇತ್ತಂತಂದ್ರೆ 10-15 ವರೆಗೂ ಹೋಗುತ್ತೆ. ಹಾಗಾಗಿ ಇದರ ಬೆಲೆ ಜಾಸ್ತಿ ಇರೋದ್ರಿಂದ ನಮ್ಗೆ ಇದರ ಉಪಯುಕ್ತ ಇದೆ ಅಂತ ಹೇಳ್ಬೋದು. ಈಗ ಹೊರಗಡೆ ಬೆಳೆದಂತ ಗುಲಾಬಿಗೂ ಪಾಲಿ ಹೌಸ್ ಒಳಗೆ ಬೆಳೆದಂತ ಗುಲಾಬಿಗೂ ಬೆಲೆ ಒಳಗೆ ಏನ್ ವ್ಯತ್ಯಾಸ ಆಗ್ತದೆ? ಮೊದಲನೇ ಮಾತು ಅಲ್ಲಿ ಬೆಳೆದಿರುವಂತಹ ಕಾಂಡದ ಗುಣಮಟ್ಟ, ಪಾಲಿ ಮನೆಯಲ್ಲಿ ಬೆಳೆದಿರುವಂತಹ ಕಾಂಡದ ಗುಣಮಟ್ಟದಲ್ಲಿ ಸ್ವಲ್ಪ ನಮಗೆ ಬದಲಾವಣೆ ಕಾಣಿಸುತ್ತೆ. ಹಾಗೆ ಅದು ಕ್ವಾಲಿಟಿ ಉತ್ತಮ ಗುಣಮಟ್ಟದ್ದು ಇದಾಗಿರುತ್ತೆ. ಯಾಕಂತಂದ್ರೆ ಇವಾಗ ಜಾಸ್ತಿ ಸಭೆ ಸಮಾರಂಭಗಳಲ್ಲಿ ಹೂಗುಚ್ಛಗಳನ್ನು ಕೊಡುವುದರಿಂದ ನಾವು ಈ ಗಣನೆಗೆ ತಗೊಂಡು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಜಾಸ್ತಿ ದಪ್ಪ ಇರುವ ಪೆನ್ಸಿಲ್ ಥಿಕ್ನೆಸ್ ಅಂತ ಹೇಳ್ತೀವಿ, ಪೆನ್ಸಿಲ್ ಸೈಜ್ ಥಿಕ್ನೆಸ್ ಇರುವಂತಹ ಒಂದು ಉದ್ದ ಒಂದು 60 ಸೆಂಟಿಮೀಟರ್ ಇಂದ 1 ಮೀಟರ್ ಕಾಂಡವನ್ನು ಹೊಂದಿರುವಂತಹ ಒಂದು ಹೂಗಳಿಗೆ ತುಂಬಾ ಬೇಡಿಕೆ ಇದೆ ಅಂತ ಹೇಳ್ಬೋದು ಸರ್. 1 ರೂಪಾಯಿ 2 ರೂಪಾಯಿ ಹೊರಗಡೆ ಸಿಗುತ್ತೆ ಸರ್, ಓಪನ್ ಕಂಡೀಷನ್ ಅಲ್ಲಿ ಬೆಳೆದಿರುತ್ತೆ. ಇದಕ್ಕೆ ಒಂದು 5-10 ರೂಪಾಯಿ ಆದ್ರೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಮಗೂ 1ನೇ ವರ್ಷದಲ್ಲಿ ಮಾತ್ರ ನಮಗೆ ಕಾಸ್ಟ್ ಜಾಸ್ತಿ ಆಗ್ಬೋದು, ಯಾಕಂತಂದ್ರೆ ಪಾಲಿ ಹೌಸ್ ಕನ್ಸ್ಟ್ರಕ್ಷನ್ ಚಾರ್ಜ್ ಜಾಸ್ತಿ ಆಗುತ್ತೆ. ಆದ್ರೂ ಇತ್ತೀಚೆಗೆ ಕರ್ನಾಟಕ ಸರ್ಕಾರನು ಸಹಾಯಧನ ಕೊಡ್ತಾ ಇದೆ, ಅದರಿಂದ ಸ್ವಲ್ಪ ನಾವು ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಬೇಸಾಯ ಮಾಡಿದ್ರೆ ಅನುಕೂಲವಾಗುತ್ತೆ. ಅನುರಾಧವರೇ, ತಾವು ಗುಲಾಬಿ ಬೇಸಾಯದ ಬಗ್ಗೆ ಯಾವ ರೀತಿ ಪಾಲಿ ಹೌಸ್ ನಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ರೈತರಿಗೆ ತಿಳಿಸಿಕೊಟ್ರಿ. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಅನ್ನ ಕೊಡ್ತೀರಿ? ನನ್ನ ನಂಬರ್ 7760076829 7760076829. ಆತ್ಮೀಯರೇ, ಅನುರಾಧ ಅವರು ಹೇಳಿದಂತಹ ನಂಬರ್ ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7760076829 ಈ ನಂಬರ್ ಅನ್ನ ತಾವು ಕಚೇರಿಯ ಸಮಯದೊಳಗ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಒಳ್ಳೆಯದು ಅನುರಾಧ ಒಡಗಾವೆಯವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಹೊಸ ತಂತ್ರಜ್ಞಾನದ ಬಗ್ಗೆ ಸಾಕಷ್ಟು ಒಳ್ಳೆಯ ಪರಿಚಯವನ್ನ ಮಾಡಿಕೊಟ್ಟಿದ್ದೀರಿ. ಈ ಹೊಸ ತಂತ್ರಜ್ಞಾನ ಅಂತಂದ ಕೂಡಲೇ ತಾವು ಹೇಳದಂಗ ಖರ್ಚು ಕೂಡ ಹೆಚ್ಚಿಗೆ ಬರ್ತದೆ, ಆದ್ರೆ ನಮ್ಮ ಸರ್ಕಾರ ಸಾಕಷ್ಟು ಅನುಕೂಲಗಳನ್ನ ಒದಗಿಸಿಕೊಡ್ತಾ ಇದೆ. ತೋಟಗಾರಿಕಾ ಇಲಾಖೆ ಒಳಗ ತಾವು ಹೋಗಿ ಇದ್ರ ಬಗ್ಗೆ ವಿಚಾರ ಮಾಡಿದ್ರೆ ಇದ್ರೊಳಗ ಸಾಕಷ್ಟು ಸಬ್ಸಿಡಿ ಇರುವಂತಹ ಯೋಜನೆಗಳದಾವ, ಅವುಗಳನ್ನ ಪಡ್ಕೊಂಡು ತಾವು ಇಂತಹ ಒಂದು ಸುಧಾರಿತ ತಂತ್ರಜ್ಞಾನವನ್ನ ತಮ್ಮ ತೋಟದೊಳಗ ತರಬಹುದು. ಅದ್ರ ಜೊತೆಗೆ ಗುಣಮಟ್ಟದ ಮತ್ತೆ ಹೆಚ್ಚಿನ ಇಳುವರಿ ಕೊಡುವಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಬಹುದು, ಮತ್ತೆ ಮುಂದುವರಿದು ರಫ್ತು ಕೂಡ ಮಾಡುವಂತಹ ಅವಕಾಶಗಳನ್ನ ತಾವು ಗಿಟ್ಟಿಸಿಕೊಳ್ಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ತಮ್ಮ ಆದಾಯವನ್ನ 3-4 ಪಟ್ಟು ಮಾಡಿಕೊಳ್ಳೋದಕ್ಕೂ ಕೂಡ ತಮ್ಮ ಶ್ರಮದಿಂದ ಸಾಧ್ಯ ಅದ ಅನ್ನುವಂತಹ ಒಂದು ವಿಚಾರ ಇಲ್ಲಿ ತಮಗ ಗೊತ್ತಾಗಿದೆ. ಇಂತಹ ಒಂದು ತಂತ್ರಜ್ಞಾನದ ಬಳಕೆಯನ್ನ ತಾವು ಮಾಡ್ಕೊಳ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಇಲ್ಲಿ ತನಕ ಅನುರಾಧ ಅವರೇ, ತಾವು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ನಮ್ಮ ಎಲ್ಲ ರೈತರ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಈ ತನಕ ಪಾಲಿ ಹೌಸ್ಗಳಲ್ಲಿ ಗುಲಾಬಿ ಹೂವಿನ ಬೇಸಾಯ ಮಾಡುವ ಕ್ರಮಗಳು, ಈ ಬಗ್ಗೆ ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಹೂವಿನ ಬೇಸಾಯದ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಡಾ ಅನುರಾಧ ರಾಜ್ಕುಮಾರ್ ವಡಗಾವಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಬೆಳೆಗಳಿಂದ ಉಗ್ರಾಣಗಳಿಗೆ ದಾಸ್ತಾನು ಕೀಟಗಳು ರವಾನೆ ಆಗಲಾರದಂಗ ಮಾಡುವುದಕ್ಕೆ ಕಟಾವು ಪೂರ್ವ ಧಾನ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕು. ಧಾನ್ಯಗಳನ್ನು ಉಗ್ರಾಣಗಳಲ್ಲಿ ಶೇಖರಣೆ ಮಾಡುವಾಗ ಸುಧಾರಿತ ಕಣಜಗಳು, ಸಾಂಪ್ರದಾಯಿಕ ಕಣಜಗಳು ಮತ್ತು ಮಣ್ಣಿನ ವಾಡೆ ಮತ್ತಿತರ ಧಾನ್ಯ ಸಂಗ್ರಹಣಾಗಾರಗಳನ್ನು ಸ್ವಚ್ಛ ಮಾಡಿ ಸುಧಾರಿತ ರೀತಿಯೊಳಗ ಧಾನ್ಯಗಳು ಕೆಡಲಾರದಂಗ ಮತ್ತು ಕೀಟಗಳ ಹಾವಳಿಗೆ ತುತ್ತಾಗಲಾರದಂಗ ಸುರಕ್ಷಿತವಾದ ಕ್ರಮಗಳನ್ನು ಅನುಸರಿಸಬೇಕು. ಎಲ್ಲೆಲ್ಲಿ ಬೆಳೆಗಳು ಕಟಾವಾಗಿ ಖಾಲಿ ಇರುವಂತಹ ಜಮೀನುಗಳದಾವ ಅಂತಹ ಪ್ರದೇಶದೊಳಗ ಮಣ್ಣಿನ ಮಾದರಿಗಳನ್ನು ತೆಗೆದು ಮಣ್ಣು ಪರೀಕ್ಷೆ ಮಾಡಿಸುವುದಕ್ಕೆ ಸಕಾಲ ಆಗಿದೆ. ಈಗಾಗಲೇ ಮಣ್ಣು ಮಾದರಿ ಫಲಿತಾಂಶದ ವರದಿ ಬಂದಿರುವಂತಹ ಜಮೀನಿಗೆ ಅದರ ಶಿಫಾರಸಿಗೆ ಅನುಗುಣವಾಗಿ ಸಮತೋಲನ ರಸಗೊಬ್ಬರ ಕೊಡುವುದು ಸೂಕ್ತವಾದಂಥದ್ದು. ಇಲಿಗಳ ಸೂಕ್ತ ನಿಯಂತ್ರಣ ಕ್ರಮವಾಗಿ ಅವುಗಳನ್ನು ನಾಶಪಡಿಸುವುದಕ್ಕೆ ವಾಸದ ಮನೆ, ದನದ ಕೊಟ್ಟಿಗೆ ಇನ್ನಿತರ ವಸತಿ ಪ್ರದೇಶಗಳಲ್ಲಿ ರೆಟಾಫಿನ್ ಅನ್ನುವಂತಹ ಮಂದಪಾಷಾಣವನ್ನು ಮತ್ತು ಉಗ್ರಾಣ ಹೊಲಗದ್ದೆ ಮತ್ತಿತರ ಕಡೆಗಳಲ್ಲಿ ಜಿಂಕ್ ಫಾಸ್ಫೈಡ್ನಂತಹ ತೀವ್ರತರವಾದಂತಹ ವಿಷಪಾಷಾಣವನ್ನ ಬಳಸಿ ಹತೋಟಿ ಮಾಡುವುದಕ್ಕೆ ಅಡ್ಡಿಯಿಲ್ಲ. ಕಡಿಮೆ ವೆಚ್ಚದೊಳಗ ತಮ್ಮ ನಿತ್ಯ ಜೀವನಕ್ಕೆ ಅಗತ್ಯವಾಗುವಂತಹ ಇಂಧನ ಮತ್ತು ಕಳೆ ಬೀಜರಹಿತ ಶುದ್ದವಾದಂತಹ ಗುಣಮಟ್ಟದ ಸಾವಯವ ಗೊಬ್ಬರಕ್ಕಾಗಿ ಸಗಣಿಯಿಂದ ತಯಾರಾಗುವಂತಹ

ಅಗ್ರ ಪೂಜೆ ನಿಂದೋ ನಿಲ್ಲಾಗಮ ಕೋಟಿಗೆ ಅಗಟೀತ ನಿನ್ನ ಮಹಿಮಾ ಕುಟಿಲ ಕಪಟರಾಟ ಎಳ್ಳಷ್ಟು ಸಾಗುವುದಿಲ್ಲ ಬೆಟ್ರ ನಿನ್ನ ಧಾಮ ಅಪ್ಪ ಕುಟಿಲ ಕಪಟರಾಟ ಎಳ್ಳಷ್ಟು ಸಾಗೋದಿಲ್ಲ ಬಿಟ್ರ ನಿನ್ನ ಧಾಮ